ಇದುವರೆಗೆ ಬೆಂಗಳೂರು ಕೇಂದ್ರದ ಸಹಪ್ರಸಾರದಲ್ಲಿ ಕಾರ್ಯಕ್ರಮಗಳನ್ನು ಕೇಳುತ್ತಿದ್ದೀರಿ. ಆಕಾಶವಾಣಿ ಕಾರವಾರ, ಸಮಯ 6:51:17. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಕಾರವಾರ, ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನತೆಗಾಗಿ ಜಾರಿ. ನಮ್ಮ ರೈತ ಬಾಂಧವರಿಗೆಲ್ಲ ಇಂದಿನ ಕಿಸಾನ ವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದಿನ ಕಿಸಾನ ವಾಣಿಯಲ್ಲಿ ಮೊದಲಿಗೆ ಕೇಳಿ, ಕೃಷಿಯಿಂದ ಅವರ ಜೀವನದಲ್ಲಾದ ಬದಲಾವಣೆ ಮತ್ತು ಆ ಮೂಲಕ ಅವರು ಮಾಡಿದ ಸಾಧನೆಯ ಕುರಿತು ಶಿರಸಿಯ ಕಂತ್ರಾಜಿ ಗ್ರಾಮದ ರಾಜು ಸುರೇಶ್ ತಳವಾರ್ ಅವರೊಂದಿಗೆ ಸಂದರ್ಶನ. ಈಗ ನಮ್ಮ ಜೊತೆಯಲ್ಲಿ ರಾಜು ಸುರೇಶ್ ತಳವಾರ್ ಇದ್ದಾರೆ. ಇವರು ಶಿರಸಿ ತಾಲೂಕಿನ ಕಂತ್ರಾಜಿ ಗ್ರಾಮದವರು. ಈಗ ಅವರು ಕೃಷಿಯೊಳಗೆ ಆದಂತ ತಮ್ಮ ಬೆಳವಣಿಗೆ ಮತ್ತು ಕೃಷಿಯಲ್ಲಾದಂಥ ಮೇಲೆ ಮೇಲೆ ಏನೇನು ಬದಲಾವಣೆ ಆಕೊಂತ ಬಂತು, ಅದರಿಂದ ಏನೆಲ್ಲ ಸಾಧನೆ ಮಾಡಿದೆ ಅನ್ನುವಂಥ ನಿಟ್ಟಿನೊಳಗೆ ಮಾತಾಡ್ತಾರೆ. ನಮಸ್ಕಾರ ರಾಜು. ನಮಸ್ಕಾರ ಸರ್. ನೀವು SSLC ಓದಿದ್ರಿ, ಆ ನಂತರ ಮುಂದೆ ಓದಲಿಲ್ಲ, ಕಾರಣ ಏನು? ನಮ್ಮ ಮನೆಯಲ್ಲಿರುವ ಆರ್ಥಿಕ ಪರಿಸ್ಥಿತಿ ಸರಿ ಇರಲಿಲ್ಲ, ಆಮೇಲೆ ಹಣಕಾಸಿನ ಪ್ರಾಬ್ಲಮ್ ಇತ್ತು. ಅದಕ್ಕೆ ನಮ್ಮ ತಂದೆ ನಮ್ಗೆ ಕಳಿಸ್ತಿಲ್ಲ ಶಾಲೆಗೆ. ಅದಕ್ಕೆ ನಾವೇನು ಮಾಡ್ಬೋದು ಮಾಡಿದ್ವಿ ಅಂತೇಳಿ ಅಂದರೆ, ಕೆಲಸವನ್ನು ಮಾಡ್ಕೊಳ್ತಾ ಹಂಗೆ ತಂದೆ ಮನೆಯ ಜೀವನವನ್ನು ಸಾಗಿಸ್ತಾ ಇದ್ವಿ. ಕೆಲಸ ಮಾಡ್ಕೊಳ್ತಾ ಜೀವನ ಸಾಗಿಸ್ತಾ ಇದ್ವಿ. ಅಷ್ಟರ ಮೇಲೆ ಹಿಂಗೆ ಜನಗಳು ಏನೋ ಒಂದು ಹೇಳ್ತಾ ಬಂದರು. ನಾವು ಅದನ್ನ ನಮ್ಮ ರಿಲೇಷನ್ ಒಳಗೆ ಆಗಲಿ ಪ್ರತಿಯೊಬ್ಬರು ಆಗಲಿ ಯಾರೋ ಏನೋ ಹೇಳ್ತಾ ಬಂದರು, ಅದನ್ನ ನಾವು ಛಲವಾಗಿ ತಗೊಳ್ತಾ ಬಂದ್ವಿ. ಅಷ್ಟರೊಳಗೆ ನಮ್ಮ ತಂದೆಯರಿಗೆ ಆರಾಮಿಲ್ದಂಗಾಯ್ತು. ತಂದೆಯರು ಬ್ರೈನ್ ಟ್ಯೂಮರ್ ಆಗಿ ತೀರ್ಕೊಂಡ್ರು. ಅಷ್ಟರ ಮೇಲೆ ಏನಾಯ್ತು, ಎಲ್ಲ ಚೊಕ್ಕ ಬರ್ಬೋದಾದ್ರೆ ಇನ್ನಿಷ್ಟ ಮೇಲೆ ಇವ್ರು ಹೋಗ್ಬಿಡ್ತಾರಪ್ಪ ಅನ್ನೋ ಲೆಕ್ಕಕ್ಕೆ ಬಂದರು. ಅದನ್ನ ನಾವು ಅಣ್ಣ ತಮ್ಮ ಸೇರಿಕೊಂಡು ಛಲವಾಗಿ ತಗೊಂಡ್ವಿ. ಅಷ್ಟರ ಮೇಲೆ ನಮಗೆ ಪ್ರತಿಯೊಂದು ಇಲಾಖೆದವರು, ಕೃಷಿ ಇಲಾಖೆ ಆಗಲಿ, ತೋಟಗಾರಿಕೆ ಇಲಾಖೆ ಆಗಲಿ, ಆಮೇಲೆ ನಮ್ಮ KVKಯವರಾಗಲಿ, ನಮ್ಮ ದುಡಿಮೆಗೆ ಇಂಥದ್ದು ಮಾಡಿದ್ರೆ ಹಿಂಗಾಗ್ತೈತಿ, ಇರೋದು 4 ಎಕರೆ 31 ಗುಂಟೆ ಜಮೀನಿನಲ್ಲಿ, ನೀವು ಇಂತಿಂಥದ್ದು ಮಾಡಿದ್ರೆ ಹಿಂಗೆ ಮೇಲೆ ಬರ್ಬೋದು ಅಂತೇಳಿ ನಮಗೊಂದು ಗೈಡ್ಲೈನ್ಸ್ ಕೊಟ್ಟರು. ಆ ಗೈಡ್ಲೈನ್ಸ್ ಪ್ರಕಾರ ನಾವು ಏನು ಮಾಡಿದ್ವಿ ಅಂತೇಳಿ ಅಂದರೆ, ಒಂದೊಂದೇ ಬೆಳೆ ಒಂದೊಂದೇ ಬೆಳೆ, ಮೊದಲು ಭತ್ತ ಒಂದೇ ಮಾಡ್ತಿದ್ವಿ, ಭತ್ತ ಒಂದೇ ಮಾಡಿ ಬೇಸಿಗೆ ಪೂರ್ತಿ ಭಾಳ ಜಮೀನು, ಮಳೆಗಾಲದಾಗ ಅಷ್ಟೇ ಭತ್ತ ಬೆಳೆದು. ಅದಕ್ಕೂ ನಮ್ಮದು ಫ್ಲಡ್ ಏರಿಯಾ ಆಗಿರೋದ್ರಿಂದ ಬೇಸಿಗೆ ಒಂದೇ ಭತ್ತ ಬೆಳೆಯಂಗಿಲ್ಲ, ಯಾವ ಬೆಳೆನೂ ಬೆಳೆಯಂಗಿಲ್ಲ, ಭತ್ತ ಒಂದೇ. ಭತ್ತದ ಒಂದಾಗ ಏನೂ ಅಚೀವ್ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಗೊತ್ತಾಗಿ, ಆಮೇಲೆ ಒಂದು ಹೊಳೆಗೆ ಒಂದು ಮೋಟ್ರ್ ಹಾಕೊಂಡ್ವಿ. ಸಾಲ ಮಾಡಿದ್ರು ಒಂದು ಮೋಟ್ರ್ ಹಾಕೊಂಡ್ವಿ, ಅಂದ್ ದುಡ್ಡು ತೀರ್ಸ್ಬೋದಪ್ಪ ಅನ್ನೋದನ್ನ ಚಲದ ಮೇಲೆ ಮೋಟ್ರ್ ಹಾಕೊಂಡ್ವಿ. ಅಂದ್ ಏನೋ ಮಾಡಿ ಮಾಡ್ಕೊಳ್ತಾ ಹೊಳೆ ನೀರು ಕಡಿಮೆ ಆಗ್ತಾ ಬಂತು ಒಂದೊಂದು ಟೈಮು. ಅದಕ್ಕೆ ಏನು ಮಾಡಿದ್ವಿ ಅಂದರೆ, 2-3 ಬೋರ್ ಹೊಡಿಸಿದ್ವಿ, ಬೋರ್ ಸಕ್ಸಸ್ ಆಗಲಿಲ್ಲ. ಆಮೇಲೆ ಮತ್ತೆ ವೈಯಕ್ತಿಕವಾಗಿ ಮತ್ತೆ 1-2 ಹೊಡಿಸಿದ್ವಿ, ಅದರಲ್ಲಿ ಒಂದು ಸಕ್ಸಸ್ ಕಂಡ್ವಿ, 1-5 ಇಂಚ್ ನೀರು ಬಿದ್ದಿದೆ. ಈಗೇನಾಗಿದೆ ಅಂದರೆ, ಪ್ರತಿಯೊಂದು ಬೆಳೆನೂ ಯಾವ ಬೆಳೆ ಅನ್ನಂಗಿಲ್ಲ, ಬೇಸಿಗೆ ಕಲ್ಲಂಗಡಿ, ಭತ್ತ, ಜೋಳ, ಆಮೇಲೆ ತರಕಾರಿ ಬೆಳೆಗಳನ್ನಾಗಿ ಮಗ್ಗೆ ಆಗಲಿ ಬೆಂಡೆ ಆಗಲಿ ಇಂಥವನ್ನೆಲ್ಲ ಮಾಡ್ತಾ ಬಂದ್ವಿ. ಈಗೇನಾಗಿದೆ ಅಂತೇಳಿ ಅಂದರೆ, ಮತ್ತು ಇರೋದು 4 ಎಕರೆ 31 ಗುಂಟೆದಲ್ಲಿ ಹಾಲಿ ಈಗಾಲ್ರಿ 3 ಎಕರೆ ಅಡಿಕೆ ಹಚ್ಚಿಬಿಟ್ಟಿದ್ದೀವಿ. ಅನಾನಸ್ಸು ಮತ್ತು ಅಡಿಕೆ ಹಚ್ಚಿದ್ದೀವಿ ಫಸ್ಟ್ ಟೈಮು. ಅಡಿಕೆ ಈಗ ಆಲ್ರೆಡಿ ಈ ವರ್ಷ ಪೀಕ್ ಬಂದಿದೆ, ಲೈಟಾಗಿ ಪೀಕ್ ಬಂದಿದೆ. ಅದು ಇನ್ನೊಂದು ವರ್ಷ ಬೇಕು, ಮತ್ತೊಂದು ಏರಿಯಾದ್ದು ಮತ್ತೊಂದು ಇನ್ನೊಂದು ವರ್ಷ ಬೇಕು, ಅದು ಬರ್ತದೆ ಬಿಡಿ. ಅದರೊಳಗೆ ಕಲ್ಲಂಗಡಿ ಬೆಳೆಯೋದು, ಒಂದು ಮಿಶ್ರ ಪದ್ಧತಿ ಬೆಳೆ ಬೆಳ್ಕೊಂತ ನಾವು ಈಗ ಏನಾಗಿದೆ ಅಂತೇಳಿ ಅಂದ್ರೆ ಎಲ್ಲಾ ಬೆಳೆಯಲ್ಲಿ ಸಕ್ಸಸ್ ಕಾಣ್ತಾ ಬಂದ್ವಿ. ಅದ್ರ ಅಧಿಕಾರಿಗಳ ಮಾರ್ಗದರ್ಶನ ಲೆಕ್ಕದಾಗೆ ಹೋಗ್ತಾ ಬಿಟ್ರೆ ಅಧಿಕಾರಿಗಳು ಇಂಥದ್ ಮಾಡು ಅಂತೇಳಿ ಒಂದು ಮಾತ್ರ ಮಾಡೋದು, ಇಲ್ಲ ಅಂದ್ರೆ ಮಾಡಂಗಿಲ್ಲ, ಯಾವುದು ಮಾಡೋದಲ್ಲ ನಾವು. ಆ ಲೆಕ್ಕದಾಗ ಮಾಡ್ಕೊಳ್ತಾ ಬಂತಾ ಇದೀವಿ ಸರ್. ಈಗ ನಾವು ಚೆನ್ನಾಗಿ ಇದ್ದೀವಿ, ಈಗ ಆರಾಮಾಗಿ ಮನೆಯಲ್ಲೇ ಕುತ್ಕೊಂಡು ತಿಂದ್ರು ಯಾವುದೇ ಲೆಕ್ಕದಾಗ ಯಾವುದೇ ಸಮಸ್ಯೆ ಇಲ್ಲ. ಹಂಗಂತೇಳಿ ಮನೆಯಾಗ ಕುಂದ್ರೋ ಜಾಯಮಾನ ನಮ್ದಲ್ಲ, ದುಡಿಮೆ ಮಾಡ್ಕೊಳ್ತಾನೆ ತಿನ್ಬೇಕು ಅನ್ನೋದು ನಮ್ದು. ಈ ಅಡಿಕೆ ಒಳಗೆ ಕಲ್ಲಂಗಡಿ ಹಾಕೋದು ಅಥವಾ ಕಲ್ಲಂಗಡಿ ಒಳಗೆ ಅಡಿಕೆ ಹಾಕೋದು, ಇದೇನು ಹೊಸ ಪದ್ಧತಿ? ಹೌದು ಸರ್, ಹೊಸ ಪದ್ಧತಿ ಅಂತೇಳಿ ಅಂದ್ರೆ ನಾವು 9x9 ಅಡಿಕೆ ಮಾಡಿರ್ತೇವೆ. 9x9 ಮಾಡಿದ ಅಡಿಕೆ ಪ್ರದೇಶದಲ್ಲಿ ನೋಡಿಕ ಸೆಂಟರ್ ಗ್ಯಾಪ್ ಜಾಗ ಉಳಿದಿರ್ತದೆ, ಅದು ವೇಸ್ಟ್ ಜಾಗ. ಅಡಿಕೆ ಬರಲಿಕ್ಕಿಂತ ಮೊದ್ಲೇ ವೇಸ್ಟ್ ಜಾಗನೇ ಅದು. ಅಡಿಕೆ ಬಂದ್ಮೇಲೆ ಅದು ಏನಾಗುತ್ತೆ, ಅಡಿಕೆ ತೋಟದ ಬೆಳೆಯಾಗಿ ಪರಿವರ್ತನೆ ಆಗುತ್ತೆ. ಅದು ಆ ವೇಸ್ಟ್ ಜಾಗದೊಳಗೆ ಖಾಲಿ ಹಾಕ್ಬಿಡ್ಬೇಕಪ್ಪ ಜಾಗನ, ನೋಡಿಗ ಕಲ್ಲಂಗಡಿ ಹಾಕಿರ್ ಬರ್ಬೋದಾ ಅಂತೇಳಿ ಸರ್ ಕೆವಿಕೆ ಅವ್ರನ್ನ ನಾವು ಸಂಪರ್ಕ ಮಾಡಿದ್ವಿ. ಇಲ್ಲ ರಾಜು ಮಾಡು ಚೆನ್ನಾಗಿ ಬರ್ತತಿ ಅಂದರು. 1 ಎಕರೆ 17x20 ಟನ್ ಕಲ್ಲಂಗಡಿ ಬಂತು, 17x20 ಟನ್ ಕಲ್ಲಂಗಡಿ ಬೆಳೆದು. ಆ ಏನಂತಂದ್ರೆ ಹೋದ ವರ್ಷ ನಮ್ಗೆ ರೇಟ್ ಸಿಗಲಿಲ್ಲ ಅನ್ನೋದೊಂದು ಕಾರಣ ಬಿಟ್ರೆ ಇಳುವರಿ ಚೆನ್ನಾಗಿ ಬಂತು. ಈ ವರ್ಷನೂ ಹಾಕಿದ್ವಿ, ಈ ವರ್ಷ ಭಾಳ ಹಾಕಲಿಲ್ಲ, ಸ್ವಲ್ಪ ಹಾಕಿದ್ವಿ. ಆದರೂ 6-7 ಟನ್ ಕಲ್ಲಂಗಡಿ ಬಂತು. ಈ ವರ್ಷನೂ ಇದು ಮಾಡಿದ್ವಿ, ಈ ವರ್ಷ ರೇಟ್ ಚೆನ್ನಾಗಿ ಸಿಕ್ತು. ಅದನ್ನೇನು ಮಾಡಿದ್ವಿ ಅಂತೇಳಿ ಅಂದರೆ ರೇಟಿನ ಪ್ರಕಾರನೇ ನಮಗೆ ಖರ್ಚು ಮಾಡಿದ್ದು, ಆಮೇಲೆ ಲಾಭಾಂಶ ಬಂದ್ಬಿಡ್ತು, ಲಾಭಾಂಶ ಬಂದ್ಬಿಡ್ತು. ಈಗ ಆಮೇಲೆ ಅನಾನಸ್ಸು ಮತ್ತು ಅಡಿಕೆ ಹೆಂಗೆ ಹಚ್ಚಿ ಯಾಕೆ ಇದು ಮಾಡಿದ್ವಿ ಅಂದರೆ ಅಡಿಕೆ ಗಿಡಗಳು ತತ್ಕ್ಷಣವಾಗಿ ಬೆಳೀಲಿಕ್ಕೆ ಒಂದು ಪೋಷಕಾಂಶ, ಆಮೇಲೆ ಅದು ಪಾಳು ಜಾಗ ಉಳಿದೈತಿ, ಕಳೆ ಹುಡ್ತೈತಿ, ಇದು ಅದು ಹುಲ್ಲು ಸೊಪ್ಪು ಎಲ್ಲ ಬೆಳೀತಾ ಹೋಗ್ತದೆ. ಅದಕ್ಕಿಂತ ಈ ಮಿಶ್ರ ಬೆಳೆ ಮಾಡಿದಾಗ ನಮಗೇನಾಗ್ತದೆ ಅಂತೇಳಂದ್ರೆ ಅಡಿಕೆಗೆ ಒಂದು ಪೋಷಕಾಂಶಗಳನ್ನು ಸಿಕ್ಕಂಗೈತೆ ಸ್ಟಾರ್ಟಿಂಗ್ ಗಿಡಗಳಿಗೆ. ಆಮೇಲೆ ಅನಾನಸು ಬರ್ತದೆ, ನಾವು ಖರ್ಚು ವೆಚ್ಚಕ್ಕೂ ಕರೆಕ್ಟ್ ಸರಿ ಹೊಂದ್ತದೆ. 5 ವರ್ಷ ಬರಬೇಕು ಅಡಿಕೆ ಬರೋಕೆ, 5 ವರ್ಷ ಬೇಕು. 5 ವರ್ಷದೊಳಗೆ ನಾವೆಲ್ಲ ಬೆಳೆನೂ ಅದಕ್ಕೆ ಬೆಳ್ಕೊಬಿಟ್ರೆ ಅದ್ರ ಭಾಳ ಜಮೀನು ಅಂತೇಳಿ ಇನ್ಕಮ್ ಇಲ್ದಂಗೆ ಇರಲ್ಲ, ಜಮೀನಲ್ಲಿ ಬರ್ತಾನೆ ಇರ್ತೈತಿ ಇನ್ಕಮ್, ಯಾವ್ದಾರು ಒಂದು ಇನ್ಕಮ್ ಬರ್ತಾನೆ ಇರ್ತದೆ. ಅಡಿಕೆ ಒಂದು ಮಾಡಿದ್ರೆ ಅದು ಭಾಳ ಜಮೀನಾಗೆ ಉಳ್ಕೊಂಡಿರ್ತೈತಿ. ಅದನ್ನ ಕ್ಲೀನ್ ಮಾಡಲಿಕ್ಕೆ ಇದು ಮಾಡಲಿಕ್ಕೆ ಮನೆಯಿಂದ ಸ್ವಂತ ದುಡ್ಡನ್ನು ತಗೊಂಡೋಗಿ ಮಾಡಬೇಕು, ಇಲ್ಲ ಸಾಲ ಮಾಡೇ ಮಾಡ್ಬೇಕು ಅನ್ನ. ಅದು ಆ ಖರ್ಚು ವೆಚ್ಚಕರ ಕ್ಲೀನ್ ಆಗಲಿ ಅಂತೇಳಿ ನಮ್ಮ ಮಿಶ್ರ ಬೆಳೆ ಮಾಡೋದು. ಅಂದ್ರೆ ಏರ್ ಮಡಿ ಮಾಡ್ತೀವಲ್ಲ, 2 ಸಾಲ ಮಧ್ಯೆ ಏರ್ ಮಡಿ ಮಾಡೋದು? ಏರ್ ಮಡಿ ಮಾಡಲ್ಲ, 2 ಸಾಲ ಮಧ್ಯನೂ ಹಚ್ತೀವಿ, ಆಮೇಲೆ ಆ ಮಡಿಯಲ್ಲಿ ಸಾಲಲ್ಲಿ ಹಚ್ತೀವಿ. ಒಟ್ಟು ಎಲ್ಲಿ ಜಾಗ ಬಿಡಲ್ಲ? ಎಲ್ಲಿ ಜಾಗ ಬಿಡಂಗಿಲ್ಲ, ಗ್ಯಾಪ್ ಜಾಗ ಇಲ್ಲ, ವೇಸ್ಟೇಜ್ ಜಾಗ ಅಂತೇಳಿ ಕಳೆ ಇತರೆ ಜಾತಿ ಸಸ್ಯಗಳು ಯಾವ ಊಟ ಕೊಡಂಗಿಲ್ಲ, ಸಹಜವಾಗಿ ತಾವೇನು ಸಪ್ರೆಸ್ ಆಗ್ತದೆ, ಕ್ಲೀನ್ ಇರ್ತೈತಲ್ಲ ಅವಾಗ, ಕ್ಲೀನ್ ಇದ್ದ ಹೊತ್ತಿನ ತಾನೇ ತಾನೇ ತಾವು ಬರ್ತವೆ, ಇದು ಇದಾಗ್ತಾ ಇರ್ತಾವ. ಈಗ ನಂದೊಂದು ಪ್ರಶ್ನೆ, ಇಷ್ಟೇ ಭೂಮಿ ಇತ್ತು ನಿಮ್ಮಪ್ಪರ ಕಾಲದಲ್ಲಿ ಕೂಡ, ನೀವೊಂದು ಸ್ವಲ್ಪ ಆ ಕಡೆ ಈ ಕಡೆ ಬೇರೆ ರೀತಿಯಿಂದ ಮಾಡ್ತಾ ಇದ್ದೀರಿ, ಹೌದಲ್ಲ? ಅವಾಗ ಬಡತನ ಇತ್ತು, ಈಗ ಬಡತನ ಇಲ್ಲ, ಕಾರಣ ಏನು ಅಂದ್ರೆ ಅವಾಗ ಏನಂದ್ರೆ ಬೇಸಿಗೆ ಒಂದೇ ಬೆಳೆ, ಬೇಸಿಗೆ ಬೆಳೆ ಒಂದೇ, ಬೇಸಿಗೆ ಮಳೆಗಾಲದಲ್ಲಿ ಯಾವ್ದಾರ ಸಹಕಾರಿ ಸಂಘಗಳಲ್ಲಿ ಸಾಲ ಮಾಡಬೇಕು, ಅದನ್ನ ತಗೊಬಂದು ಭತ್ತಕ್ಕೆ ಹಾಕಿದ್ವಿ. ಆ ಭತ್ತಕ್ಕೆ ಬಂದಂತ ಅಮೌಂಟು, ಭತ್ತದಲ್ಲಿ ಬಂದಂತ ಅಮೌಂಟು ಅಲ್ಲಿ ಸಾಲ ಕಟ್ಟಲಿಕ್ಕೆ ಕರೆಕ್ಟ್ ಆಗ್ತಿತ್ತು, ಇಲ್ಲ ಅಕಸ್ಮಾತ್ ನಮ್ಮ ಫ್ಲಡ್ ಏರಿಯಾ ಹೊಳೆಗೆ ಬಂದು ಹೋಗ್ಬಿಡ್ತಿತ್ತು, ಆಮೇಲೆ ಕೂಲಿ ಮಾಡಿ ಜೀವನ ಮಾಡಬೇಕಾಗಿತ್ತು. ಈಗ ಹಂಗಲ್ಲ, ಈ ಬೇಸಿಗೆ ಬೆಳೆದಕ್ಕೆ ಮಳೆಗಾಲ ಇದ್ದಂತ ಬೆಳೆದಂಥ ಬೆಳೆದು ಅಮೌಂಟನ್ನು ಬೇಸಿಗೆ ಹಾಕ್ಬೋದು, ಬೇಸಿಗೆ ಬಂದಂಥ ದುಡ್ಡನ್ನು ಮಳೆಗಾಲ ಹಾಕ್ಬೋದು, ಆಮೇಲೆ ಅದರಲ್ಲಿ ಲಾಭಾಂಶವನ್ನು ಮನೆಗೆ ನಾವು ಉಪಯೋಗಿಸ್ಬೋದು. ಇಲ್ಲ ಅಂತೇಳಿ ಅಂದರೆ ಒಂದೇ ಬೆಳೆ ಮಾಡಲಿಕ್ಕೆ ಹೋದರೆ ಯಾವುದೇ ಜೀವನ ಸಾಗಿಸ್ಲಿಕ್ಕೆ ಭಾಳ ಕಷ್ಟ. ಅಂದರೆ ನೀರಾವರಿ ಮಾಡ್ಕೊಂಡಿದ್ದಕ್ಕೆ ಅನುಕೂಲ ಆಯ್ತು, ನೀರಾವರಿ ಮಾಡ್ಕೊಂಡಿದ್ದಕ್ಕೆ ಅನುಕೂಲ ಆಯ್ತು ಸರ್. ನೀರಾವರಿ ಇಲ್ಲದೆ ಹೋದ್ರೆ ಹಾಕೋದಲ್ಲ ಸರ್ ಅದು. ನೀರಾವರಿ ಮಾಡ್ಕೋಬೇಕಾಯ್ತು ಅಂದ್ರೆ ನಿಮ್ಗೆ ಕೊಳವೆ ಬಾವಿ ಅಂತವೆಲ್ಲ ತೆಗೆಸಿದ್ರಿ, ಅದಕ್ಕೇನು ಖರ್ಚು ಬಂತು, ಹೇಗೆ ಕೊಳವೆ ಬಾವಿ ಖರ್ಚು ಬಂತು ಅಂದ್ರೆ ನಮ್ಗೆ ಖರ್ಚು ಅಂತೇಳಿದ್ರೆ ಇಲ್ಲಿ ಈ ಏರಿಯಾದೊಳಗೆ ನೀರು ಬೀಳೋದು ಭಾಳ ಕಡಿಮೆ ಆಗಿತ್ತು. ಅಲ್ಲಿ ಒಬ್ರು ಹೊಡೆದ್ ನೋಡಿ ಮತ್ತೊಬ್ರು ನೀರು ಬಿದ್ದು ಒಬ್ರದ ಹಂಗೆ ಬೀಳ್ತಾ ಬೀಳ್ತಾ ಬೀಳ್ತಾ ಈಗ ಆಲ್ರೆಡಿ ನಮ್ಮ ಕಂತ್ರಾಜಿ ಊರಲ್ಲಿ ಕಂಪ್ಲೀಟ್ ಬೋರ್ವೆಲ್ಗಳನ್ನು ಎಲ್ಲರೂ ಬೋರ್ವೆಲ್ಗಳನ್ನು ಅವಲಂಬಿಸ್ಕೊಂಡವ್ರು. ಆಮೇಲೆ ವರದಾ ನದಿ ನೀರಿದೆ, ಆಮೇಲೆ ಬಾವಿಗಳು ಸಕ್ಸಸ್ ಆಗ್ತವೆ ಇಲ್ಲಿ. ಅದರಿಂದ ಏನಾಗುತ್ತೆ, ಇವಾಗೆಲ್ಲ ಪ್ರತಿಯೊಬ್ಬ ರೈತರು ನೀರಾವರಿ ಪದ್ಧತಿನೇ ಅಳವಡಿಸ್ಕೊಂಡ್ಬಿಟ್ಟಾರೆ. ಅಂದರೆ ತೋಡು ಬಾವಿಯಲ್ಲಿ ನೀರು ಸರಿ ಸಿಗುತ್ತೆ? ಸಂಪೂರ್ಣವಾಗಿ ಸಿಗುತ್ತೆ, ತೋಡು ಬಾವಿಯಲ್ಲಿ ಸಂಪೂರ್ಣವಾಗಿ ನೀರು ಸಿಗುತ್ತೆ. ನಮ್ದು ಇಲ್ಲಿ 1.5 ಎಕರೆ ತೋಟಕ್ಕೆ ತೋಡು ಬಾವಿ ನೀರೇ. ಅದಕ್ಕೆ ನಾವು ಮೀನು ಸಾಕಾಣಿಕೆ ಮಾಡಬೇಕು ಅಂತ ಹೇಳಿದ್ವಿ, ಅದಕ್ಕೆ ಕಾರಣಾಂತರಗಳಿಂದ ಆಗಿಲ್ಲ, ಈ ವರ್ಷ ಬಿಡಬೇಕು ಮೀನು ಮರಿಗಳನ್ನು. ಈ ಬೆಳೆ ಪದ್ಧತಿ ಮತ್ತು ಹೊಸ ಬೆಳೆ ಬಂದಿದ್ದಕ್ಕಾಗಿ ನಿಮಗೆ ಹೆಚ್ಚು ಕೈ ಹಿಡಿತು? ನಾವು ವಾರ್ಷಿಕ ಬೆಳೆಗಳನ್ನು ಬೆಳೆದು ಅಥವಾ ಆಹಾರ ಧಾನ್ಯಗಳನ್ನು ಬೆಳೆದು ಮುಂದುವರ್ತೀವಿ ಅಂತೇಳಿದ್ರೆ ಒಂದು ಸ್ವಲ್ಪ ಕಷ್ಟ ಆಗ್ತಿತ್ತು ಅಂತ. ಕಷ್ಟ ಆಗ್ತಿತ್ತು. ಅದು ಬರಲಿಲ್ಲ ಅಂತೇಳಂದ್ರೆ ನಮ್ಗೆ ಕಷ್ಟ ಆಗ್ತಿತ್ತು. ಭತ್ತ ಒಂದೇ ನಂಬ್ಕೊಂಡು ಬೇ ಅಕಸ್ಮಾತ್ ಹಂಗೆಲ್ಲ ಸ್ವಲ್ಪ ಇತರೆ ಪಾಳು ಭೂಮಿ ಉಳ್ಕೊಂಡು ಭತ್ತೇ ಒಂದೇ ಮಾಡ್ಕೊಂಡು ಯಾವುದೇ ರೀತಿ ಜೀವನ ಸಾಗಿಸ್ ಈ ಪ್ರತಿಯೊಂದು ಕಲ್ಲಂಗಡಿ ಆಗಲಿ ತರಕಾರಿ ಬೆಳೆಗಳಾಗಲಿ ಜೋಳ ಬೇಸಿಗೆಯಲ್ಲಿ ಇದು ಆಮೇಲೆ ಈ ಉದ್ದು ಹೆಸರು ಅಲಸಂದಿ ಇವೆಲ್ಲ ಮಾಡ್ಕೊಂಡ್ರಿಂದ ನಮಗೇನಾಗುತ್ತೆ ಮೇಲ್ಬೆಲೆಗೆ ಸತ್ತ. ಆಮೇಲೆ ಅವಕ್ಕೆಲ್ಲ ರೇಟ್ ಇದೆ, ಭತ್ತಕ್ಕೆ ರೇಟ್ ಇಲ್ಲ, ಭತ್ತಕ್ಕೆ ರೇಟ್ ಇಲ್ಲ, ಇವಕ್ಕೆಲ್ಲ ಈ ಬೆಳೆಗಳಿಗೆ ರೇಟ್ ಇದೆ, ಚೆನ್ನಾಗಿ ಸಿಗ್ತದೆ. ಅದಕ್ಕಾಗಿ ಅಂತೇಳಿದ್ರೆ ಇವೆಲ್ಲ ಮಾಡಿದ್ದಕ್ಕೆ ನಮ್ಗೆ ಮೇಲೆ ಬರಲಿಕ್ಕೆ ಸಾಧ್ಯತೆ ಆಯ್ತು. ಈ ಕೃಷಿ ಇಲಾಖೆ, ತೋಟಗಾರಿಕೆ ಇಲಾಖೆ, KVK ಅವುಗಳನ್ನು ಬೆಳೆಸ್ಕೊಂಡಿದ್ದು ಅನ್ನೋದಕ್ಕಿಂತ ಅದರಿಂದ ನಿಮ್ಗೆ ಏನು ಅನುಕೂಲ ಇದೆ? ಕೃಷಿ ಇಲಾಖೆಯಿಂದ ಸರ 90% ಸಹಾಯಧನದಲ್ಲಿ ಪವರ್ ಟಿಲ್ಲರ್ ತಗೊಂಡ್ವಿ, 90% ಸಹಾಯಧನದಲ್ಲಿ ಪವರ್ ಟಿಲ್ಲರ್ ತಗೊಂಡ್ವಿ. ಆಮೇಲೆ ತೋಟಗಾರಿಕೆ ಇಲಾಖೆದಿಂದ ಅಡಿಕೆ ಪ್ರದೇಶ ವಿಸ್ತರಣೆಗಂತೇಳಿ ಉದ್ಯೋಗ ಖಾತ್ರಿ ಯೋಜನೆಯೊಳಗೆ ಅದಕ್ಕೆ ಒಂದಿಷ್ಟು ಅಮೌಂಟ್ ಅಂತೇಳಿ ಕೊಡ್ತಾರೆ. ಅಡಿಕೆ ಪ್ರದೇಶ ವಿಸ್ತರಣೆಗೆ ಅಂತೇಳಿ ಒಂದಿಷ್ಟು ಅಮೌಂಟ್ ಕೊಡ್ತಾರೆ, ಆ ಅಮೌಂಟನ್ನು ತೊಗೊಂಡ್ವಿ. ಆಮೇಲೆ ನಾವು ಮಾಡೋದು ನೋಡಿ, ಅವರು ನಿಮ್ಗೆ ಯಾವ ಮಷಿನರಿ ಬೇಕು, ಯಾವ ಸಸ್ಯಗಳನ್ನು ಹಾಕಬೇಕು, ಈ ಸಸ್ಯ ಹಾಕಿದ್ರೆ ನಿಮ್ಗೆ ಒಳ್ಳೆ ಇದು ಅನುಕೂಲ ಆಗ್ತದೆ, ಈ ಬೆಳೆ ಮಾಡಿದ್ರೆ ನಿಮ್ಗೆ ಈ ತೋಟದಲ್ಲಿ ಇದಾಗುತ್ತದೆ ಅಂತೇಳಿ ಗೈಡ್ಲೈನ್ಸ್ ಕೊಟ್ಟರು. ಆ ಗೈಡ್ಲೈನ್ಸ್ ಪ್ರಕಾರ ನಾವು ಇದು ಮಾಡಿದ್ವಿ ಬಿಟ್ಟರೆ ನಾವಾಗೆ ಓನ್ ಡಿಸಿಷನ್ ತಗೊಂಡು ಮಾಡಿ ಅದರಿಂದ ಫೇಲ್ಯೂರ್ ಅಂತೂ ಯಾವುದೇ ರೀತಿ ಆಗಿಲ್ಲ. ಅಂದ್ರೆ ತಜ್ಞರ ಸಲಹೆ ಪಡೆಯುವುದು ಒಳ್ಳೇದು, ತಜ್ಞರ ಸಲಹೆ ಪಡೆದು ಮಾಡೋದು ಒಳ್ಳೇದು. KVK ಅವರು ಬಂದು ಏನು ಮಾಡಿದ್ರು? KVK ಅವರು ಬಂದು ಗಿಡ ಯಾವುದೇ ಬೆಳೆಗೆ ಯಾವುದೇ ರೋಗ ಬಿದ್ದರು ತತ್ಕ್ಷಣ KVK ಅವ್ರನ್ನ ಸಂಪರ್ಕ ಮಾಡ್ತಿದ್ವಿ. ಸರ ಇಂಥದ್ದೊಂದು ರೋಗ ಬಿದ್ದಿದೆ, ಇಂಥದ್ದೊಂದು ಹುಳ ಬಿದ್ದಿದೆ ಅಡಿಕೆಗಳಿಗೆ ಗಿಡಗಳಿಗೆ ಆಮೇಲೆ ತರಕಾರಿ ಬೆಳೆಗಾಗಲಿ ಭತ್ತಕ್ಕಾಗಲಿ ಬಿದ್ದಿದೆ ಅಂತೇಳಿ ಅವ್ರನ್ನ ಕೇಳ್ತೀವಿ. ಅವರು ತತ್ಕ್ಷಣ ಯಾವುದೇ ಇದನ್ನು ಮಾಡ್ದಂಗೆ ಬಂದು ಬೆಳೆಗಳಲ್ಲಿ ನೋಡಿ ಇಂಥ ರೋಗಕ್ಕಿಂತ ಔಷಧಿ ಹೊಡಿರಿ, ಇಂಥ ಬೆಳೆಗೆ ಇಂಥ ರೋಗ ಬಿದ್ದಿದೆ, ಇಂಥ ಕೀಟ ಬಿದ್ದಿದೆ, ಆ ಕೀಟಗಳಿಗೆ ನೀವು ಸ್ಪಂದನೆ ಮಾಡಿರಿ, ಔಷಧಿ ಸಿಂಪರಣೆ ಯಾವ್ದು ಮಾಡಬೇಕು, ಯಾವ ಟೈಮಿಗೆ ಯಾವ್ದು ಮಾಡಬೇಕು, ಯಾವ ಗೊಬ್ಬರನ ಯಾವ ಟೈಮಿಗೆ ಹಾಕಬೇಕು ಅನ್ನೋದ್ರ ಬಗ್ಗೆ ನಮ್ಗೆ ಮಾಹಿತಿ. ಮತ್ತೆ ಅಲ್ಲಿ ಭೂಮಿ ಯಾವುದು ವೇಸ್ಟ್ ಆಗಬಾರ್ದು, ಮತ್ತೆ ಅಲ್ಲಿ ನೀರು ಏನು ವೇಸ್ಟ್ ಆಗಬಾರ್ದು, ಸೂರ್ಯನ ಬೆಳಕು ವೇಸ್ಟ್ ಆಗಬಾರ್ದು ಅನ್ನುವಂಥ ನಿಟ್ಟಿನೊಳಗೆ ನಾವು ಸಿಗುವಂತ ಈ ನೈಸರ್ಗಿಕ ಸಂಪನ್ಮೂಲ ಅಲ್ಲಿ ಜಾಗ ಅದನ್ನ ಸದ್ಬಳಕೆ ಮಾಡ್ಕೋಬೇಕು ಅಂತೇಳಿ ತಿಳುವಳಿಕೆ ಅವ್ರು ಏನಾದ್ರೂ ಹೇಳಿದ್ರ? ಅದನ್ನ ಹೇಳಿದೆ ಸರ್, ತಿಳುವಳಿಕೆ ಹೇಳಿದಕ್ಕೆ KVK ಅವರು ಹೇಳಿದ್ದೆ, ತಿಳುವಳಿಕೆ ಹೇಳಿದ್ದೆ ಯಾವುದೇ ವೇಸ್ಟ್ ಭೂಮಿ ಬಿಟ್ಟರು ಬರಡು ಭೂಮಿಯಾಗಿ ಉಳ್ಕೊಳ್ತದೆ. ಆ ಬರಡು ಭೂಮಿ ಬೆಳೆದ ಇದು ಮಾಡಿದಂಗೆ ನೀವು ಬೆಳೆಗಳನ್ನು ಬೆಳೆದ್ರೆ ಅಲ್ಲಿ ಒಂದು ಲಾಭಾಂಶದ ಆದಾಯ ಬರ್ತದೆ. ಯಾವುದೇ ಬೆಳೆ ಹಾಕ್ರಿ, ಲಾಭಾಂಶದ ಬೆಳೆ ಮಾಡ್ರಿ ನಿಮ್ಮ ಇದ್ರ ಪ್ರಕಾರ, ಇಲ್ಲ ನಮ್ಮ ಕಡೆಯಿಂದ ಮಾಹಿತಿ ತಗೊಂಡು ನೀವು ಬೆಳೆ ಬೆಳೆಯಿರಿ ಅನ್ನೋದ್ರ ಬಗ್ಗೆ ನಮ್ಗೆ ಗೈಡ್ಲೈನ್ಸ್. ಅಲ್ಲಿ ಆ ನಂತರ ಅನಾನಸ್ ಬೆಳೆದ್ರೆ, ಅನಾನಸ್ ಬೆಳೆದ್ರೆ, ಅನಾನಸ್ ಈ ಹಿಂದೆ ಕೊರೋನಾ ಇದ್ದಿದ್ದರಿಂದ ಮಾರುಕಟ್ಟೆಗೆ ಸಮಸ್ಯೆ ಆಯಿತು, ಮಾರುಕಟ್ಟೆ ಸಮಸ್ಯೆ ಆಯಿತು. ಈ ವರ್ಷ ಮಾರಾಟ ಮಾಡಿದ್ರಿ 7 ಟನ್ ಅಷ್ಟು ಕಲ್ಲಂಗಡಿ ಮಾರಾಟ ಮಾಡಿದ್ರಿ, ಹೇಗೆ ಮಾರಾಟ ಆಯಿತು ಮತ್ತೆ ಯಾಕೆ ಇಷ್ಟೊಂದು ರೇಟ್ ಬಂದಿದೆ ಸರಿ? ಕಲ್ಲಂಗಡಿ ಈ ಸರಿ ರೇಟ್ ಬರಲಿಕ್ಕೆ ಕಾರಣ ಅಂತೇಳಿ ಸರ್, ಬಿಸಿಲಿನ ತಾಪಮಾನ ಜಾಸ್ತಿ ಇದೆ, ಬಿಸಿಲು ಸಿಕ್ಕಾಬಿಟ್ಟೆ ಇರೋದ್ರಿಂದ, ಆಮೇಲೆ ಈ ದೂರ ರಂಜಾನ್ ಸಮಯ ಆಗಿರೋದ್ರಿಂದ ನಮ್ಗೆ ಒಳ್ಳೆ ಬೆಲೆ ಸಿಗಲಿಕ್ಕೆ ನಮ್ಗೊಂದು ಅನುಕೂಲ ಆಯಿತು ಅಂತ ನಾವು ತಿಳ್ಕೊಂಡಿದ್ವಿ. ಎಷ್ಟು ಬಂತು? 7 ಟನ್ ಬಂತು ಸರ್. ಅದರಿಂದ ಮಾರಾಟ ಆಗಿ ಬಂದು ದುಡ್ಡು ಅದೆಲ್ಲ ಮಾರಾಟ ಬಂದು ಆಗಿ ಬಂದದ್ದು ಸರ್, ಅದು KGಗೆ 9 ರೂಪಾಯಿ ರೇಟ್ ನಂಗೆ ಹೋಯ್ತು ಪರ್ KG ಟನ್ ಹೋಲ್ಸೇಲಲ್ಲಿ ಸರ್. 9 ರೂಪಾಯಿ ಅಂದರೆ ಟನ್ನಿಗೆ 9,000 ರೂಪಾಯಿ ಆಯ್ತು, 9 × 7 = 63,000 ರೂಪಾಯಿ, ಒಂದು 25-30,000 ರೂಪಾಯಿದೊಳಗೆ ಖರ್ಚು ಮಾಡಿದ್ವಿ. 65 ದಿವಸದ ಬೆಳೆ ಕಲ್ಲಂಗಡಿ, 65 ದಿವಸದ ಬೆಳೆ ಆಗಿರೋದ್ರೆ 65 ದಿವಸದೊಳಗೆ ಯಾವುದೇ ರೈತನಿಗೂ ಯಾವ ಬೆಳೆಯಲ್ಲಿಯೂ ಸಿಗಲ್ಲ ಪ್ರಾಫಿಟ್. ಈ ಅಡಿಕೆ ಬೆಳೆಯೊಳಗೆ ಅದು ಒಂದು ಹಂತದವರೆಗೆ ಬೆಳೆಯುವ ತನಕ ಮಾತ್ರ ಒಳ ಬೆಳೆಗಳನ್ನು ಹಾಕ್ಲಿಕ್ಕೆ ಸಾಧ್ಯನೋ ಅಥವಾ ಎಷ್ಟು ಬೇಕಾದರೂ ಹಾಕ್ಬೋದು? ಮೇಲೆ ಅಡಿಕೆ ಮೇಲ್ ಮಟ್ಟದವರೆಗೆ ಹೋದಾಗ ಅವಾಗ ಅದಕ್ಕೆ ತಕ್ಕಂಥ ಬೆಳೆ ಅದು ಬಾಳೆ, ಕೋಕಾ, ಆಮೇಲೆ ಕಾಳುಮೆಣಸು ಇಂಥ ಬೆಳೆಗಳನ್ನು ಬೆಳೆಯಬಹುದು. ಆದರೆ ನಮ್ಮದು ಅಡಿಕೆ ಕೆಳವರ್ಗದ ಸಣ್ಣ ಮಟ್ಟದ್ದಾಗಿರೋದ್ರಿಂದ 5 ವರ್ಷ ಆಗಿದೆ. ಅದಕ್ಕಾಗಿ ಏನಾಗಿದೆ, ನಾವು ಈ ಅಲ್ಪಾವಧಿ ಬೆಳೆಗಳನ್ನು ಸ್ವಲ್ಪ ಸಣ್ಣ ಸಣ್ಣ ಬೆಳೆಗಳನ್ನು ಬೆಳೀತಾ ಇದ್ವಿ. ಅವಾಗ ಬಹುವಾರ್ಷಿಕ ಅಥವಾ ಬಹು ದಿನಗಳ ಬೆಳೆಗಳನ್ನು ಬೆಳೆಯೋದು, ಆಮೇಲೆ ಬಹುದಿನಗಳ ಬೆಳೆ ಬೆಳೆಯಬೇಕು. ಮತ್ತೆ ಹೈನುಗಾರಿಕೆ ಮಾಡ್ತಾ ಇದ್ರಿ? ಹೈನುಗಾರಿಕೆ ಅಂತೇಳಂದ್ರೆ ಮನೆ ಲೆವೆಲ್ಗೆ ಮನೆಗೆ ಯಾರು ಅತಿಥಿಗಳು ಬಂದ್ರೆ ಇದಾಗಲಿ ಅಂತೇಳಿ ಅಂದು ಹೈನುಗಾರಿಕೆಯನ್ನು ಅಂದ್ರೆ ಲಾಸ್ಟಿಗೆ ಸಗಣಿ ಗೊಬ್ಬರಕ್ಕರೆ ಆಗಲಿ ಅನ್ನೋದಕ್ಕೋಸ್ಕರ ನಮ್ಮ ತೋಟಕ್ಕೆ ಗೊಬ್ಬರ ಬೇಕು, ನಾವು ಅದನ್ನ ಹೊರಗಡೆ ಪರ್ಚೇಸಿಂಗ್ ಮಾಡಂಗಿಲ್ಲ, ನಮ್ದೇ ಆದಂತ ಗೊಬ್ಬರ ಇರ್ತೈತಿ. ನಾವು ಬೆಳಗ್ಗೆ ಎದ್ದು ಬಿಡ್ಲಿ ಒಂದ್ ಸ್ವಲ್ಪ ಕಷ್ಟಪಟ್ಟು ಹುಲ್ಲುಗಿಲ್ಲು ಕೊಯ್ಲಿಕ್ಕೆ, ಇಲ್ಲಾಂದ್ರ ವೇಸ್ಟೇಜ್ ಜಾಗದಲ್ಲಿ ಹುಲ್ಲು ಬಂದಿರ್ತೈತಿ, ಅದನ್ನ ತಗೊಬಂದು ದನಗಳಿಗೆ ಹಾಕಿದಾಗ ನಮ್ದೇ ತಿಪ್ಪೆಯಲ್ಲಿ ಗೊಬ್ಬರ ಆಗ್ತೈತಿ, ನಾವು ನಮ್ಮ ತೋಟಕ್ಕೆ ಹಾಕೊಂಬೋದು ಅಂತೇಳಿ ನಾವು ಹೈನುಗಾರಿಕೆ ಮಾಡ್ತೀವಿ. ಅಂದ್ರೆ ಒಂದ್ ನಾಕಾರು ದನ ಇದ್ರೆ ಒಳ್ಳೇದಲ್ಲ ಮನೆಯಲ್ಲಿ. ಒಂದು ಮನೆಯಲ್ಲಿ ಒಂದ್ ನಾಕಾರು ದನ, ಒಂದ್ ರೈತ ದನ ಅಂತ ಹೇಳಿದ್ರೆ 2 ಎಕರೆ ಜಮೀನು ಇತ್ತು, ಒಂದ್ 2 ದನಗಳ ಕಂಪಲ್ಸರಿ ಇರ್ಲೇಬೇಕು ಅಂತ. ಸಗಣಿಯನ್ನು ತಿಪ್ಪಿ ಹಾಕಿ ಆ ನಂತರ ತೆಗೆದುಹಾಕುದು, ತಿಪ್ಪಿ ಹಾಕಿ ಅದನ್ನು ಕೊಳಿಸಿ ಅದಕ್ಕೆ ಒಂದು ಒಂದು ವರ್ಷಕ್ಕೆ ಗೊಬ್ಬರ ಆಗ್ತದೆ. ಆ ಗೊಬ್ಬರ ನಮ್ಮ ಬೆಳೆಗಳಿಗೆ ನಾವು ಹಾಕೊಳ್ತಾ ಇದ್ವಿ. ಎಷ್ಟೆಷ್ಟು ಹಾಕ್ತೀರಿ? ಅದು 1 ಎಕರೆ ಇದ್ರೆ 1-2 ಟ್ರ್ಯಾಕ್ಟರ್ ಭತ್ತ ಗಿತ್ತ ಇಂತ ಮಾಡೋದಕ್ಕೆ. ಒಂದು ವರ್ಷಕ್ಕೆ ಒಂದೇ ಟೈಮ್ ಗೊಬ್ಬರ ಹೊಡಿಯೋದು ನಾವು, 1 ವರ್ಷಕ್ಕೆ 1-2 ಟ್ರ್ಯಾಕ್ಟರ್ ಹೊಡಿಯೋದು. ಆಮೇಲೆ ತೋಟಕ್ಕಾದ್ರೆ 2 ವರ್ಷಕ್ಕೊಂದ್ಸರಿ ಗೊಬ್ಬರ ಹಾಕೊಳ್ತಾ ಬರೋದು. ಅವಾಗಿಂದ ನಮ್ಮ ಕುಟುಂಬ ನಮ್ಮ ಜಮೀನಿಗೆ ಆಗಷ್ಟಂತ ಗೊಬ್ಬರ ನಾವೇ ರೆಡಿ ಮಾಡ್ಕೊಳ್ತೇವೆ, ಬೇರೆ ಕಡೆ ಪರ್ಚೇಸಿಂಗ್ ಮಾಡಿ. ಇಲ್ಲಿ ಹೆಚ್ಚು ಮಳೆ ಆಗುವಂಥ ಪ್ರದೇಶ, ನೀರಿನ ಸಂರಕ್ಷಣೆ ಮಾಡಲಿಕ್ಕೆ ಏನರ ಅನುಕೂಲ ಮಾಡಿಕೊಂಡಿರ? ನೀರಿನ ಸಂರಕ್ಷಣೆ ಮಾಡಲಿಕ್ಕೆ ಒಂದು ಅಲ್ಲಿ ಬೇರೆ ಒಂದು ತೋಟದಲ್ಲಿ ಒಂದು ಕೃಷಿ ಹೊಂಡ ಮಾಡ್ಕೊಂಡಿವಿ. ಅದು ಕೃಷಿ ಹೊಂಡ ಅಂದರೆ ನಮ್ದು ಇಲ್ಲಿ ಯಥೇಚ್ಛವಾಗಿ ಮಳೆ ಬೀಳೋದ್ರಿಂದ ಕೃಷಿ ಹೊಂಡದಲ್ಲಿ ನೀರು ಮಳೆಗಾಲ ಸಂಪು ಇರುತ್ತೆ, ಬೇಸಿಗೆ ಭತ್ತೆ ಆಗುತ್ತೆ. ಅದನ್ನು ಟಾರ್ಪಲಿಂಗ್ ಹಾಕ್ಲಿಕ್ಕೆ ವ್ಯವಸ್ಥೆ ಸರಿಯಾಗಿ ಆಗಲ್ಲ, ಜೌಳು ಭೂಮಿ ಅಲ್ಲ, ಅದಕ್ಕಾಗಿ ಟಾರ್ಪಲ್ ಹಾಕ್ಲಿಕ್ಕೆ ವ್ಯವಸ್ಥೆ ಸರಿಯಾಗಿರಲ್ಲ ಅಂತೇಳಿ ಟಾರ್ಪಲ್ ಹಾಕಿಲ್ಲ. ಈ ರೀತಿ ಮಾಡ್ಕೊಂಡು ಮಾಡ್ತಾ ಇದ್ದೀವಿ. ಟ್ರ್ಯಾಕ್ಟರ್ ತಗೊಂಡ್ರಿ? ಟ್ರ್ಯಾಕ್ಟರ್ ತಗೊಂಡ್ವಿ. ಟ್ರ್ಯಾಕ್ಟರ್ನಿಂದ ನಮ್ಮದೇ ಜಮೀನನ್ನು ಉಳುಮೆ ಮಾಡ್ಕೋಬಹುದು, ಬೇರೆಯವರಿಗೆ ಅವಲಂಬನೆ ಆಗಿರ್ಬಾರ್ದು ಅನ್ನೋದು ನಮ್ಮ ತತ್ವ. ನಮ್ಮ ಜಮೀನಲ್ಲಿ ಉಳುಮೆ ಮಾಡ್ಕೊಳ್ಳೋ ಟೈಮ್ನಾಗ ಟೈಮಿಗೆ ಸಿಗಲ್ಲ, ಬಾಡಿಗೆ ಗಾಡಿಗಳು ಟೈಮಿಗೆ ಸಿಗಲ್ಲ ಸರ್. ನಮ್ಗೆ ಟೈಮಿಗೆ ಸಿಗಲಿಲ್ಲ ಅಂದ್ರೆ ನಮ್ಮ ಬೆಳೆ ಮಾಡೋದಕ್ಕೆ ಇಂಟ್ರೆಸ್ಟೇ ಹೋಗ್ಬಿಡ್ತದೆ. ನಮ್ದೇ ಓನ್ ಗಾಡಿಗಳಿದ್ದಾವೆ ಅಂತೇಳಿ ಅಂದಾಗ ನಾವು ಯಾವಾಗಲಾದ್ರೂ ಮಳೆ ಹೋಗಿ ಎಷ್ಟೊತ್ತಿನಾಗಾದ್ರೂ ಉಳುಮೆ ಮಾಡ್ಕೋಬಹುದು, ಪ್ರತಿಯೊಂದು ಕೆಲಸನಾದ್ರೂ ಮಾಡ್ಕೋಬಹುದು ಅನ್ನೋಕ್ಕೋಸ್ಕರ ಟ್ರ್ಯಾಕ್ಟರ್ ತಗೊಂಡು. ಅದಕ್ಕೇನು ಸಬ್ಸಿಡಿ ಹಂಗೇನು ಇತ್ತ? ಇಲ್ಲ ಸರ್, ಟ್ರ್ಯಾಕ್ಟ್ರಿಗೆ ಸಬ್ಸಿಡಿ ತಗೊಂಡಿಲ್ಲ, ಅದು ಓನ್ ಯೂಸ್. ಅವಾಗ ಟ್ರ್ಯಾಕ್ಟ್ರಿಗೆ ಸಬ್ಸಿಡಿ ಇಲ್ಲ, ಇವಾಗ ಬಂದಿದೆ ಅದು ಟ್ರ್ಯಾಕ್ಟ್ರಿಗೆ ಸಬ್ಸಿಡಿ. ನಾವು ಇವಾಗ ಏನು ಮಾಡಿಲ್ಲ, 4 ವರ್ಷದಿಂದ ಪರ್ಚೇಸಿಂಗ್ ಮಾಡಿದ್ವಿ, ಓನ್ ಲೋನ್ ಮಾಡಿ ತಗೊಂಡಿದ್ವಿ, ಅದನ್ನೆಲ್ಲ ಕ್ಲಿಯರ್ ಮಾಡಿದ್ದೇವೆ. ಈಗ ಟ್ರ್ಯಾಕ್ಟರ್ ಮತ್ತೆ ಬಾಡಿಗೆ ಹೊಡಿಯೋದು ಹಂಗೇನು? ಹಾಂ, ಬಾಡಿಗೆ ಹೊಡಿತೇವೆ ಸರ್. ಅಕ್ಕಪಕ್ಕದ ಜಮೀನರು ಯಾರು ಕರೆದ್ರೆ ಹೋಗಿ ಅವ್ರಿಗೆ ಬಾಡಿಗೆ ರೂಪದಲ್ಲಿ ನಾವು ಹೋಗಿ ಮಾಡಿಕೊಡ್ತೇವೆ, ಕೆಲಸ ಮಾಡಿಕೊಡ್ತೇವೆ. ಮತ್ತೆ ಉಸುಕು ಹೇರೋದು ಹಂಗೇನು? ಉಸುಕು ಹೇರೋದು ಅಂತೇಳಂದ್ರೆ ನಮ್ಮ ಮನೆ ಬಳಕೆಗೆ ಬೇಕು ಅಂತೇಳಿ ಉಸುಕು ಹೇರೋದು. ಆಮೇಲೆ ಇಲ್ಲೇ ಲೋಕಲಲ್ಲಿ ಸಿಗಂತ ಮರಳಾಗಿದ್ದರಿಂದ ಅನ್ನ ತಗೊಂಡೋಗಿ ಇಲ್ಲೇ ನಮ್ಗೆ ಒಂದು ಲಾಭಾಂಶಕ್ಕಿಂತನೂ ಒಂದು ಜನರಿಗೊಂದು ಉಪಯೋಗ ಆಗಲೆಕ್ಕ ಮಾಡಿಕೊಡ್ತಾ ಇದ್ವಿ. ಹೊಸ ಮನೆ ಕಟ್ಟಿರಿ? ಹೊಸ ಮನೆ ಕಟ್ಟಿದ್ದೇವೆ ಸರ್, ಈ ವರ್ಷ ಮನೆ ಹಬ್ಬನೂ ಮಾಡಿದ್ವಿ. ಅದೆಲ್ಲ ತೋಟದಲ್ಲಿ ದುಡಿದಿದ್ದ? ನಾವು ಸ್ವಂತ ತೋಟದಲ್ಲಿ ದುಡಿದು ನಾವು ಸ್ವಂತ ಮಾಡಿದ್ದೇ ಮಾಡಿದ್ದೆ. ಹೇಳಿ, ಮನೆ ಕಟ್ಟುವ ಒಂದು ಅನುಭವ ಹೇಗೆ? ಮನೆ ಕಟ್ಟುವ ಅನುಭವ ಅಂತೇಳಂದ್ರೆ ಸರ್, ಸ್ಟಾರ್ಟಿಂಗ್ ಕಟ್ಟಲಿಕ್ಕೆ ನಾವು ಏನೋ ಪ್ಲಾನಿಂಗ್ ಹಾಕೊಂಡು ಮಾಡ್ತಾ ಇದ್ವಿ. ಹಳೆ ಮನೆನ ರಿಪೇರಿ ಮಾಡಿದ್ರೆ ಸಾಕಪ್ಪ ಅನ್ನೋ ಲೆಕ್ಕಕ್ಕೆ ಪ್ಲಾನಿಂಗ್ ಮಾಡ್ಕೊಂಡು ಮಾಡ್ತಾ ಇದ್ವಿ. ಅಷ್ಟು ಮೇಲೆ ಜನಗಳು ಬಂದರು, ಬೇಡಪ್ಪ ನೀನು ಇಷ್ಟು ಮಾಡ್ತಾ ಇದೀಯಾ, ಇದಕ್ಕೂ ಚೆನ್ನಾಗಿ ಮಾಡಿ, ನೀನು ಸ್ವಲ್ಪ ಇದು ಮಾಡು, ಖರ್ಚು ಒಂದಕ್ಕೆ ಟೈಮ್ನಾಗ ಖರ್ಚು ಆಗಂಗೆ ಆಗಿಬಿಡ್ತೈತಿ ಅಂತೇಳಿ ಅಂದರು. ಅದಕ್ಕೆ ನಾವೇನು ಮಾಡಿದ್ವಿ ಅಂದರೆ ಅದನ್ನೆಲ್ಲ ಡೆಮಾಲಿಷ್ ಮಾಡಿ, ಹಳೆ ಮನೆಯನ್ನು ಡೆಮಾಲಿಷ್ ಮಾಡಿ ಹೊಸ್ತಾಗಿಂದ ಕಲ್ಲು ತರಿಸಿ, ಪ್ರತಿಯೊಂದನ್ನು ಹೊಸ್ತಾಗಿಂದ ತರಿಸಿ, ಹೊಸ್ತಾಗಿ ಅದಕ್ಕೆ ಆಕಾರ ಕೊಟ್ಟು ರೆಡಿ ಮಾಡಿಕೊಂಡು ಇವಾಗ ಇದು ಮಾಡ್ತಾ ಇದ್ದೀವಿ. ಭಾಳ ಕಷ್ಟಪಟ್ಟಿವಿ ಮನೆ ಕಟ್ಬೇಕಾರೆ, ಒಂದು 4 ವರ್ಷ ಟೈಮ್ ತಗೊಳ್ತು. ಯಾಕೆ? ಹಣಕಾಸು ಅಂತೇಳಿ ಅಂದರೆ ಸಾಲ ಮಾಡಿ ಮಾಡಬಾರ್ದು ಅನ್ನೋದು ನಮ್ಮ ತತ್ವ. ಮನೆಗೆ ದುಡ್ಡು ಹಾಕಿದ್ದು ಯಾವುದು ಸಾಲ ಮಾಡಿದರೆ ಪ್ರಯೋಜನ ಇಲ್ಲ. ಬೆಳೆಗೆ ದುಡ್ಡು ಹಾಕಿರ ಸಾಲ ಮಾಡಿದರೆ ಅದರಿಂದ ಉಪಯೋಗ ನೆರಬಿಡ್ತದೆ, ಮನೆಗೆ ದುಡ್ಡು ಹಾಕಿ ಸಾಲ ಮಾಡಿ ಹಾಕಿದ್ದು ಬರಲ್ಲ. ಅದೇ ಉದ್ದೇಶ, ಮತ್ತು ಬೇರೆ ಏನೂ ಇಲ್ಲ. ಮನೆ ಕಟ್ಟಿದ್ದು ತೃಪ್ತಿ ಆಯ್ತು ನಿಮಗೆ? ತೃಪ್ತಿ ಆಯ್ತು ಸರ್. ದನಕ್ಕೊಂದು ಮನೆ, ಮತ್ತೆ ಆ ಕಡೆ ಒಂದು ಶೆಡ್ ಮಾಡಿದಿರಿ ಯಾವ ನೀನು ವಸ್ತು ಇಡಲಿಕ್ಕೆ, ಮತ್ತೆ ನಮಗೆ ತಿನ್ನೂ ಆಹಾರ ಇಡಲಿಕ್ಕೂ ಕೂಡ ಒಂದು ಶೆಡ್ ಮಾಡಿದಿರಿ, ಮತ್ತೆ ಬಂದವ್ರಿಗೆ ಕುಂದರ್ಲಿಕ್ಕೆ ಇಲ್ಲಿ ಅಂದರೆ ಸಣ್ಣ ಫಂಕ್ಷನ್ ಮಾಡಬಹುದು ಅನ್ನುವಂಥ ನಿಟ್ಟಿನೊಳಗೂ ಕೂಡ ಮನೆಯನ್ನು ಕಟ್ಟಿದಿರಿ. ನಮಗೂ ನೋಡಿ ಭಾಳ ಖುಷಿ ಆಯಿತು. ಅಂದರೆ ಒಬ್ಬ ರೈತ ಮನಸ್ಸು ಮಾಡಿದರೆ ಮುಂದುವರಿಬೇಕು ಅನ್ನುವಂಥ ಛಲ ಇತ್ತು ಅಂದರೆ ಬೇರೆಯವರು ಆಡ್ಕೊಳ್ತಾರೆ ಅದನ್ನು ಮೀರಿ ಬೆಳಿಬೇಕು ಅನ್ನುವಂಥ ಒಂದು ಮನೋಸ್ಥಿತಿ, ಅದೊಂದು ಛಲ ಬಂತು ಅಂತೇಳಂದ್ರೆ ಏನೆಲ್ಲ ಸಾಧಿಸ್ಲಿಕ್ಕೆ ಸಾಧ್ಯ ಅನ್ನುವಂಥ ನಿಟ್ಟಿನೊಳಗೆ ಹೇಳ್ತಾ ಇದ್ದಾರೆ. ಒಟ್ಟಾರೆ ಕೃಷಿ ಬದುಕು ಏನು ಅನ್ನಿಸ್ತಾ ಇದೆ? ಕೃಷಿ ಬದುಕು ಸರ ಒಳ್ಳೆ ಸಂತೋಷವನ್ನು ಕೊಡುತ್ತದೆ, 4-6 ಮಂದಿ ಜೊತೆ ಬೆರೆಸ್ತದೆ, 4-6 ಮಂದಿ ಕೈಯಾಗ ಏನೋ ಅನುಭವಗಳನ್ನು ಹಂಚಿಕೊಬೋದು ಅನ್ನೋದೇ ಕೃಷಿಯಲ್ಲಿ ಬದುಕು. ಬೇರೆ ಜೀವನ ಈ ನೌಕರಿ ಪೌಕರಿ ನಮಗೆ ಇಂಟ್ರೆಸ್ಟ್, ನೌಕರಿ ಅಂದರೆ ಒಂದೇ ಲೆವೆಲ್ ಆಗಿ ಹೋಗೋದು, ಒಂದೇ ಮುಖ. ಇದು ಹಂಗಲ್ಲ, ನಾವು ಇಲ್ಲೇ ಫ್ರೀಯಾಗಿ ಮನೆಯಾಗ ಒಂದು ದಿವಸ ಕುತ್ಕೊಂಡು ಆರಾಮಾಗಿ ಇವತ್ತು ಸುಸ್ತಾಗೈತಪ್ಪ ಬೇಡ ಎಲ್ಲಿ ಹೋಗೋದು ಬೇಡ ಅಂತ ಶಿಸ್ತಾಗಿ ಮನೆಯಲ್ಲಿ ಜೀವನ ಕಳೆದ್ರು ಯಾರೂ ಕೇಳಂಗಿಲ್ಲ. ನೌಕರಿ ಹಂಗಲ್ಲ, ಇವತ್ತು ಆಫೀಸಿಗೆ ಹೋಗ್ಬೇಕು ಅಂತೇಳಿದ್ರೆ ಕಂಪಲ್ಸರಿ ಹೋಗಲೇಬೇಕು. ಒಂದು ದಿವಸ ರಜೆ ಮಾಡಿದ್ರೆ ಮೇಲೆ ಆಫೀಸರ್ಗೆ ಹೋಗ್ತಾರೆ. ನಮ್ದು ಹಂಗಿಲ್ಲ, ನಮ್ದು ಸುಖದಾಯಕ ಕೃಷಿಯಲ್ಲಿ ಅಂತೇಳಿ ಅಂದರೆ ನಾವು ಸಕ್ಸಸ್ ಕಂಡಾಗ ಮಾತ್ರ ಅದು ಸುಖ ಜೀವನ, ಇಲ್ಲ ಅಂತೇಳಂದ್ರೆ ಅದು ಕೃಷಿನೂ ಕಷ್ಟಕರವಾದ ಜೀವನನೇ ಅಲ್ವಾ. ಅಂದರೆ ಒಂದನ್ನು ನಂಬಾರ್ದು, ಹಲವಾರು ರೀತಿಯ ಆದಾಯದ ಮೂಲಗಳನ್ನು ಅಲ್ಲೇ ಏನೇನು ಮಾಡಲಿಕ್ಕೆ ಸಾಧ್ಯ ಅವನ್ನೆಲ್ಲನೂ ಮಾಡ್ತಾ ಇರಬೇಕು, ಅಂದಾಗ ಮಾತ್ರ ನೆಮ್ಮದಿ ಸಿಗಲಿಕ್ಕೆ ಸಾಧ್ಯತೆ ಸಾಧ್ಯತೆ ಇದೆ ಸರ್. ಸಮಗ್ರ ಬೆಳೆ ಮಾಡಿದಾಗ ಮಾತ್ರ ಅದರಲ್ಲಿ ನಮ್ಮ ನೆಮ್ಮದಿ ಕಾಣಬಹುದು ಅಂತ ನನ್ನ ಅನಿಸಿಕೆ. ಒಳ್ಳೆಯದು, ಇಷ್ಟೆಲ್ಲ

ಮಲ್ಲಯ್ಯ ಶಿವ ನೀವೆಲ್ಲಿ ಬಿಡಿಕೆ ಬಿಟ್ರೆ ಮಲ್ಲಿಗೆ ಬೆಳೆವು ಮಾತಿ ಘಟ್ಟ ಮಲ್ಲಿಗೆ ಬೆಳವು ಮತಿಘಟ್ಟ ದೂರ ಮುಂದೆ ಬೈಲಾಗೆ ಬಿಟ್ರು ಪಾರುಚಯ್ಯ ಒಕ್ಕಾಲ ಹುರಿ ಗೆಜ್ಜೆ ಒಕ್ಕಾಲ ಕಿರು ಗೆಜ್ಜೆ ಚೊಕ್ಕ ಬೆಳ್ಳಿಲಿ ಮಾಕರಂಬ ಚೊಕ್ಕ ಬೆಳ್ಳಿಲಿ ಮಕರಂಬ ಹಾಕಿದ ಕುದುರೆ ಹೊಕ್ಕಾವ ನಮ್ಮಿ ಪೌಜಿಗೆ ಆನೆ ಶೃಂಗಾರವಾಗಿ ಅಂಗಳಾಗೆ ಗೈದಾವೆ ಗೋಣು ಲಾಲಿಸಿ ಕರೆದಾವೆ ಜಾಣ ತಾನೇಕೆ ಹೊರಟಾವೆ ಲೋ ನಿನ್ನ ಗೋಣು ಲಾಲಿಸಿ ಕರೆದಾವೆ ಇದುವರೆಗೆ ಭಟ್ಕಳ ಕುಂಟವಾಣಿಯ ಶ್ರೀ ನಾಗೇಶ ಕೃಷ್ಣ ಶೆಟ್ಟಿ ಮತ್ತು ಬಳಗದವರಿಂದ ಕೋಲಾಟದ ಪದಗಳನ್ನು ಕೇಳಿದ್ರಿ. ಇದು ಇಂದಿನ ಜನಪದ ಸಂಗೀತ ಕಾರ್ಯಕ್ರಮ. ನಮಸ್ಕಾರ. ಆಕಾಶವಾಣಿ ಕಾರವಾರ, ಈಗ ವಾಣಿಜ್ಯ ಪ್ರಕಟಣೆಗಳು. ನನ್ನ ಹೆಸರು ಮೋಹನ್. ನನ್ನ 10ನೇ ತರಗತಿ ನಂತರ 2003 5ನೇ ಸಾಲಿನಲ್ಲಿ ತುರುವೇಕೆರೆ ಸರ್ಕಾರಿ ಕೈಗಾರಿಕಾ ತರಬೇತಿ ಸಂಸ್ಥೆಯಲ್ಲಿ ತರಬೇತಿ ಪಡೆದು ಈಗ ಸದ್ಯ ದುಬೈನಲ್ಲಿ ಕೆಲಸ ಮಾಡ್ತಿರ್ತೇನೆ ಹಾಗೂ ಮಾಸಿಕ ಸಂಬಳ 1.5 ಲಕ್ಷ ಪಡೆಯುತ್ತಿರ್ತೇನೆ. ನಿಮ್ಮ ಉತ್ತಮ ಭವಿಷ್ಯಕ್ಕಾಗಿ ಸರ್ಕಾರಿ ಐಟಿಐಗಳನ್ನು ಆಯ್ಕೆ ಮಾಡಿ. ಹೆಚ್ಚಿನ ಮಾಹಿತಿಗಾಗಿ ನಿಮ್ಮ ಹತ್ತಿರದ ಐಟಿಐ ಕೇಂದ್ರಕ್ಕೆ ಭೇಟಿ ನೀಡಿ ಅಥವಾ ಸಹಾಯವಾಣಿ 1552267 ಕರೆ ಮಾಡಿ. ನಿಮ್ಮ ಭವಿಷ್ಯದೆಡೆಗೆ ದಿಟ್ಟ ಹೆಜ್ಜೆ. ಬೆಂಗಳೂರಿನ ಇಂದಿರಾ